50 languages. 64 النافي رقم 1 نشيد روبا 1 لا أفهم الكلمة ನನಗೆ ಆ ಪದ ಅರ್ಥವಾಗುವುದಿಲ್ಲ. لا أفهم الجملة. ನನಗೆ ಆ ವಾಕ್ಯ ಅರ್ಥವಾಗುವುದಿಲ್ಲ. لا أفهم المعنى. ನನಗೆ ಅರ್ಥ ಗೊತ್ತಾಗುತ್ತಿಲ್ಲ. المدرس المعلم ಅಧ್ಯಾಪಕ. أتفهم المعلم؟ ನಿಮಗೆ ಅಧ್ಯಾಪಕರು ಹೇಳುವುದು ಅರ್ಥವಾಗುತ್ತದೆಯೇ? نعم أفهمه جيدا. ಹೌದು, ಅವರು ಹೇಳುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. المعلم المدرس ಅಧ್ಯಾಪಕಿ. أتفهم المعلم؟ ನಿಮಗೆ ಅಧ್ಯಾಪಕಿ ಹೇಳುವುದು ಅರ್ಥವಾಗುತ್ತದೆಯೇ? نعم أفهمها جيدا. ಹೌದು, ಅವರು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. الناس ಜನಗಳು. أتفهم الناس؟ ನೀವು ಜನಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಿರೆ? لا أفهمهم كما يجب. إلا نانو أورنو أشتو چنناغي أرثا ماڈي كوللاري. الصديقة سنيهيتي. ألديك صديقة؟ نيمگي أببا سنيهيتي إدالي. نعم لدي صديقة. هودو ನನಗೆ ಒಬ್ಬ ಸ್ನೇಹಿತೆ ಇದ್ದಾಳೆ. ಅಲ್ ಇಬ್ನ ಮಗಳು. ಅಲದೈಕ ಇಬ್ನ ನಿಮಗೆ ಒಬ್ಬ ಮಗಳು ಇದ್ದಾಳೆಯೇ? ಲಾ ಲೈಸ ಲದಯ್ಯ ಇಬ್ನ ಇಲ್ಲ, ನನಗೆ ಮಗಳು ಇಲ್ಲ.